ನಂಬದ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಪ್ರಸ್ತುತಿ ಸ್ಫೂರ್ತಿ ಎಎಂ, ತಾಂತ್ರಿಕ ಸಾಕವರನ್ನ ನೀಡಿದವರು ದಿನಕರ್ ಶಾಸ್ತ್ರಿ ಮತ್ತು ಶ್ರೀಕಾಂತ್ ವಿ ಮೇಲ್ಮುರಿ. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಕೆಲೆಂಗೆರೆಯ ಯುವ ಕೃಷಿಕ ದಿಲೀಪ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಆರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕೆಲ್ಲಂಗೆರೆಯ ಯುವ ಕೃಷಿಕ ದಿಲೀಪ್ ಕುಮಾರ್ ಅವರ ಸಂದರ್ಶನದ ಮೊದಲ ಭಾಗವನ್ನ ಕೇಳ್ತಾ ಇದ್ರಲ್ಲ, ಬನ್ನಿ ಇಂದು ಆ ಸಂದರ್ಶನದ ಅಂತಿಮ ಭಾಗವನ್ನ ಕೇಳೋಣ. ಗಮನಿಸಿ, ಕೃಷಿ ಬದುಕಿನ ಅನುಭವ ಕುರಿತಂತೆ ದಿಲೀಪ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಈಗ ಪ್ರಸಾರವಾಗ್ತಿದೆ. 2019-20 ಕಲ್ಲಂಗಡಿ ಹಾಕಿದ್ ದಾಳಿಂಬೆ ತೆಗೆದು ಅದಕ್ಕೆ ಕಲ್ಲಂಗಡಿ ಹಾಕಿದ್ದು. ಕಲ್ಲಂಗಡಿ ಅದು ತುಂಬಾ ಓರ್ವು ಚೆನ್ನಾಗಿತ್ತಲ್ಲ ಸರ್, ದಾಳಿಂಬೆಗೆಲ್ಲ ಗೊಬ್ಬರದ್ದು ಅದೆಲ್ಲ ಹಾಕಿದ್ವಲ್ಲ, ಹಂಗಾಗಿ ಕಲ್ಲಂಗಡಿ ಹಾಕಿದಾಗ 3 ಎಕರೆಗೆ ತುಂಬಾ ಚೆನ್ನಾಗಿ ಬಂತು ಕಲ್ಲಂಗಡಿ. ಅದು ಮೆಲೋಡಿ ಅಂತ ಹೇಳಿ ಸೀಡ್ಲೆಸ್, ತುಂಬಾ ಚೆನ್ನಾಗಿ ನೇಮ್ ಚೆನ್ನಾಗಿತ್ತದು. ಅವರು ಕಡೂರಿಂದ ನಮ್ಗೆ ಒಬ್ರು ಏಜೆನ್ಸಿ ತಗೊಂಡು, ತುಂಬಾ ಬೀಜ ಕಾಸ್ಟ್ಲಿ ಸರ್, ಅದು 1 ಕೆಜಿಗೆ 3,000 ರೂಪಾಯಿ ಆಗುತ್ತೆ. ಓಹೋ, ಬೀಜನೆ ಅದೇನು ಐಡಿಯಾ ಇಲ್ಲ, ಎಲ್ಲಾರು ಇನ್ನೇನು ನೀನು ಯಾರೋ ಮಾಡೋದ್ ಬಿಟ್ಟು ಬೇರೆ ಏನೇನೋ ಮಾಡ್ತಿರಲ್ಲ ಅನ್ಕೊಂಡು ನನ್ನ ಆಡ್ಕೊಳೋದು ಜಾಸ್ತಿ, ದುಡ್ಡು ಹೆಚ್ಚಾಗಿದೆ ಬಿಡು ಮಾಡ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ. ಬಟ್ ನನಗದು ಏನೋ ಹೊಸ ಬೆಳೆ ಮಾಡ್ಬೇಕು ಅಂತ ಇಂಟ್ರೆಸ್ಟು. ಅದನ್ನ ಮಲ್ಚಿಂಗ್ ಶೀಟ್ ಎಲ್ಲ ಹಾಕ್ಸಿ ಫಸ್ಟ್ ಒಂದು 1/2 ಕೆಜಿ ಬೀಜ ತಂದೆ ಸರ್, 20,000 ರೂಪಾಯಿ ಬೀಜ ತಗೊಂಬಂದೆ. 3/4 ಕೆಜಿ ಐಡಿಯಾ ಇಲ್ಲ ನನಗೆ, ಮಲ್ಚಿಂಗ್ ಶೀಟ್ ಹಾಕಿಸ್ತೀವಿ, ಬೀಜ ತೆಗೆದು ಉಣ್ಕೊಂಬಂದ್ವಿ. ಅದು 8-9 ದಿವಸಕ್ಕೆ ಕಾಣುತ್ತೆ ಎಲೆ, 10 ದಿವಸ ಆಯ್ತು, 12 ದಿವಸ ಆಯ್ತು, ಎಲೆಗಳೇನು ಕಾಣಲಿಲ್ಲ. ಇಷ್ಟೆಲ್ಲ ಕಷ್ಟ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ಇದೇನು ಕಾಣ್ತಾ ಇಲ್ವಲ್ಲ, ಅವಾಗ ಅವ್ರಿಗೆ ಫೋನ್ ಮಾಡಿದೆ, ಸರ್ ಇಲಿಗಳೆಲ್ಲ ತಿಂದಾಕ್ಬಿಡ್ತವೆ ಬೀಜ. 20,000ದಲ್ಲಿ 1,000 ಇಲ್ಲ ಸರ್, ಒಂದು 500 ಬೀಜ ಬಿಟ್ಟು ಮ್ಯಾಕ್ಸಿಮಮ್ 98% ಇಲಿಗಳು ರಾತ್ರಿ ಹಾಕಿದ ದಿನ ತಿಂದ್ಬಿಟ್ಟಿದ್ದಾವೆ. ಕಲ್ಲಂಗಡಿ ಬೀಜ ಕಂಡ್ರೆ ಕಲ್ಲಂಗಡಿ ಬೀಜ ಹೌದು ಸರ್, ಸ್ವೀಟ್ ಇರುತ್ತೆ, ಬಿಡಲ್ಲ ಅದು ಬಿಡಲ್ಲ. ಇದ್ದೊಳ್ಳೆ ಸರಿ ಆಯ್ತಲ್ಲ, 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಅದಕ್ಕಿಂತ ಹೆಚ್ಚಾಗಿ ಮಲ್ಚಿ ಶೀಟ್ ಹಾಕ್ಸಿ ಅದನ್ನೆಲ್ಲ ಉಳುಮೆ ಮಾಡ್ಕೊಂಡು ಆಲ್ರೆಡಿ ಅದನ್ನ ಭೂಮಿ ಸಾಗಣೆ ಮಾಡಕ್ಕೆ 25-30,000 ಖರ್ಚು ಮಾಡಿದ್ವಿ ಶೀಟ್ ಎಲ್ಲ ಹಾಕ್ಸಿ. ಏನ್ ಮಾಡೋದು, ಕೊನೆಗೆ ಒಂದ್ 15 ಸಾವಿರ ಡ್ರಾಪ್ ಆಯ್ತು, ಬೇಜಾರಾಯ್ತು, ಏನೋ ಮಾಡಕ್ ಹೋಗಿ ಏನೋ ಆಯ್ತಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು, ಸರ್ ಇಲಿಗಳಿದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಿ. ಆಮೇಲೆ ಹೇಳಿದ್ರು ಅಥವಾ ಮೊದಲೇ ಹೇಳಿದ್ರು? ಮುಂಚೆ ಹೇಳಿದ್ರು, ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅನ್ಸುತ್ತೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಾತ್ಸೋದಿಲ್ಲ, ಇಲ್ಲ ಒಂದ್ 3/4 kg 20,000 ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು ರೈತರುಗಳು, ತಂದು ಹಾಕಕ್ ಕಷ್ಟ ಆಗುತ್ತೆ ಸರ್. ಆಮೇಲೆ ಯೋಚನೆ ಮಾಡಿ ಸ್ವಲ್ಪ ಪೋರೆಟ್ ರಾಳ್ ಅಂತ ಎಲ್ಲ ಹಾಕಿ ಅದಕ್ಕೆ ಪಾಯ್ಸನ್ ಮಿಕ್ಸ್ ಮಾಡ್ಕೊಂಡು ನಾನು ಮಾಡಿದ್ದೆ. ಅವ್ರು ಹೇಳಿದ ತಕ್ಷಣ ಸಂಜೆನೆ ಹಾಕಿದ ತಕ್ಷಣ ಮಾಡಿದ್ವಿ. ಬಟ್ ಅದೇನೋ ಆ ಟೈಮಲ್ಲಿ ಇನ್ ದ ಮಂತ್ ಆಫ್ ಕರೆಕ್ಟ್ ಆಗಿ ಫೆಬ್ರವರಿನೆಲ್ಲ ಹಾಕಿ, ಜನವರಿ ಫೆಬ್ರವರಿ ಬಿಸಿಲು ಜಾಸ್ತಿ, ಇಲಿಗಳ ಕಾಟ ಜಾಸ್ತಿ ಇರುತ್ತೆ ಅಂತೇಳಿ ತಿನ್ಬಿಡು ಸರ್. 15-20 ದಿವಸ ಬೇಜಾರಾಯ್ತು, ಸವಾಸನೆ ಬೇಡ ಅಂತ ಸುಮ್ಮನೆ ಇದ್ದೆ. ಕೊನೆಯಾಗೂ ಮನ್ಸು ತಡಿಲಿಲ್ಲ ಸರ್, ಇಲ್ಲ ನಾನು ಬೆಳಿಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ಹೇಳಿ ಮತ್ತೆ 20,000 ಕೊಟ್ಟು ಬೀಜ ತಗೊಂಡ್ಬಂದೆ. ಮತ್ತೆ ಅದನ್ನ ನರ್ಸರಿ ಕೊಟ್ಟು ಸೊಸಿ ಮಾಡಿಸ್ದೆ. 28 ದಿವಸ ಸೊಸಿ ಇತ್ತು. ಇಲ್ಲಿ ನೇರವಾಗಿ ಹಾಕಿದ್ರೆ ನೇರವಾಗಿ ಬೀಜ ತಿಂತಾರೆ, ಹಂಗಾಗಿ ಸೊಸಿ. ಅದು ಪೀಕ್ ಟೈಮ್ ಸರ್, ಬಿಸಿಲು ಅಂದ್ರೆ ಫೆಬ್ರವರಿ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಬಿಸಿಲು ಇರುತ್ತೆ ಅಂತ. ಸ್ವಲ್ಪ ಟೆಂಪರೇಚರ್ಗೆ ಬಾಡೋಗಿತ್ತು ಗಿಡ, ನರ್ಸರಿಯಿಂದ ತಗೊಂಡ್ಬಂದ್ವಿ, ಹಾಕೋ ಔಷಧಿ ಕಂಪ್ಲೀಟ್ ಬಾಡೋಗ್ಬಿಡ್ತು. ನನಗೆ ಆಶ್ಚರ್ಯ, ಸೂಕ್ಷ್ಮ ಆಗಿರುತ್ತೆ ತುಂಬಾ. ಆಮೇಲೆ ಆಶ್ಚರ್ಯ ಆಯ್ತು, ಇದೇನಪ್ಪ ಬೀಜದಲ್ಲೂ ದುಡ್ಡು ಕಳ್ಕೊಂಡ್ವಿ ಒಂದ್ 20,000, ಈಗ ಸೊಸಿ ಮಾಡಿಸಿ ಅದಕ್ಕೆ ದುಡ್ಡು ಕೊಟ್ಟು ಇಷ್ಟು ಇಸ್ತಾಂಡು ಸೊಸಿ ಇವತ್ತು ಹಾಕ್ತಾ ಇದೀವಿ, ಒಂದು ಅವರ್ ಅರ್ಧ ಗಂಟೆ ಹೊತ್ತಿಗೆ ಎಲ್ಲ ಬಾಡೋಗಿ ಹಂಗೆ ಮಲ್ಕೊಂಡ್ಬಿಡ್ತಾವೆ ಸಸಿಗಳು. ಆಮೇಲೆ ಪಕ್ಕದಲ್ಲಿ ಜಮೀನಂಗೆ ಅಂದ್ರು ಇದು ಆಗಲ್ಲ, ಇದು ಸುಮ್ಮನೆ ಯಾಕೆ ಎದಳಲ್ಲ ಅಂತ ಹೇಳಿ. ಅದೇನೋ ನನಗೊಂಥರ ಮಣ್ಣು ಧೈರ್ಯ ಅಂತಾರಲ್ಲ ಹಂಗೆ, ಇಲ್ಲ ನೋಡೋಣ ಅದಾಗಿದ್ದಾಗಲಿ ಏನೋ ಬೆಳಿಬೇಕು ಅಂತ ಹೊರಟಿದೀವಿ ಅಂತ ಹೇಳಿ ಕಂಪ್ಲೀಟ್ ಎಲ್ಲ 3 ಎಕರೆಗೂ ಸಸಿ ಹಾಕಿಸ್ತೀವಿ ಸರ್. ಸಸಿ ತೊಂದರೆ ಆಗ್ಲಿಲ್ವಾ? ಸಸಿ ಹಾಕಿಸ್ತೀವಿ, ಸಂಜೆ ನೀರ್ ಬಿಟ್ವಿ, ನೀರ್ ಬಿಟ್ಟೆ ಒಂದ್ 2 ಡೇಸ್ ಸ್ವಲ್ಪ ಹಂಗಿತ್ತು, ಮತ್ತೆ ಒಂದ್ 3 ಡೇಸ್ಗೆಲ್ಲ ಪಿಕಪ್ ಆಗ್ಬಿಡು ಸರ್. 3-4 ಡೇಸ್ಗೆಲ್ಲ ಕರೆಕ್ಟ್ ಆಗಿ ಸ್ಟ್ರೈಟ್ ಅಂದ್ರೆ ಸ್ವಲ್ಪ ಅದು ಹೊಂದ್ಕೊಳ್ಳೋಕೆ ಒಂದ್ ಸ್ವಲ್ಪ ಅವಾಗ, ಯಾಕೆ ಅಂದ್ರೆ ನರ್ಸರಿಯಿಂದ ತಗೊಂಡ್ಬಂದಿದ್ವಿ, ಅಲ್ಲಿ ನೆರಳಲ್ಲಿರುತ್ತೆ, ನೆರಳಿರುತ್ತೆ. ಸಡನ್ ಆಗಿ ಬಂದು ಹೈ ಟೆಂಪರೇಚರ್ 32-35 ಡಿಗ್ರಿ ಟೆಂಪರೇಚರ್ಗೆ ಇಟ್ಟಾಗ ಅದಕ್ಕೆ ಸ್ವಲ್ಪ ಹೊಂದ್ಕೊಳ್ಳೋಕೆ ಟೈಮ್ ಬೇಕಾಯ್ತು. ಅದಾದ್ಮೇಲೆ ಸಸಿ ತಂದು ಹಾಕಿಸಿ ಒಂದ್ ಆಮೇಲೆ 3-4 ಡೇಸ್ ಆದ್ಮೇಲೆ ನನಗೆ ನಂಬಿಕೆ ಬಂದ್ ಸರ್, ಇಲ್ಲ ಸ್ಟ್ರೈಟ್ ಆಯ್ತಲ್ವಾ. ಸೊ ಅವಾಗ್ಲಿಂದ ರೆಗ್ಯುಲರ್ ಆಗಿ ಅದಷ್ಟೊಂದು ದಳಂಬೆವಷ್ಟು ಸ್ಪ್ರೇಗಳು ತಗೊಳಲ್ಲ ಅದು ಸರ್. ಇವತ್ ಕ್ರಾಪ್ ಹಾಕಿದ್ರೆ 58-60 ಡೇಸ್ಗೆ ನೀವು ಹಣ್ಣು ಹಾರ್ವೆಸ್ಟ್ ಮಾಡಬಹುದು, ಓನ್ಲಿ 2 ಮಂತ್ಸ್. 60 ದಿವಸಕ್ಕೆ ಬಂದ್ಬಿಡುತ್ತದೆ, ಹೈಬ್ರಿಡ್ ಇರೋದ್ರಿಂದ 60 ದಿವಸಕ್ಕೆ ಕಟಿಂಗ್ ಬಂದ್ಬಿಡುತ್ತೆ, ಕಟಿಂಗ್ ಬಂದ್ಬಿಡುತ್ತೆ. ಅಷ್ಟೊಂದು ಖರ್ಚು ಸ್ಟಾರ್ಟಿಂಗೇ ನನಗೆ ಬಂದಿದ್ದು ಖರ್ಚು ಬಿಟ್ರೆ 90,000 ಖರ್ಚಾಯ್ತು ಸರ್. ಮಲ್ಚಿಂಗ್ ಶೀಟ್ ಇಂದು ಡೇ 1 ಹಿಡಿದು ಬೆಡ್ ಹಾಕಿಸಿ ಅದು 2 ಸತಿ ಬೀಜ ಹಾಕಿ, ಹೌದು ಹೌದು, ಅದು 20,000 ಎಕ್ಸ್ಟ್ರಾ ಬಂದ್ ನನಗೆ. ಇಲ್ಲ ಅಂದಿದ್ರೆ ಒಂದ್ 70,000 ಮುಗ್ದೋಗ್ತಿತ್ತು, ದಂಡ ಆದಂಗಾಯ್ತು. ಜೊತೆಗೆ ಆಳ್ಗಳಿಗೆ ಒಂದ್ 5,000, ಅದೆಲ್ಲ ಒಂದ್ 25-30,000 ಇನ್ವೆಸ್ಟ್ಮೆಂಟ್ ಜಾಸ್ತಿ ಅನಿಸ್ತು. ಅದಿಲ್ಲ ಅಂದ್ರೆ ಒಂದ್ 60,000 ರೂಪಾಯಿಗಳೆಲ್ಲ ಬಂದ್ಬಿಡ್ತಿತ್ತು. 90,000 ಆಯ್ತು, ಒಳ್ಳೆ ಹಣ್ಣುಗಳು ಬಂತು. ಕರೆಕ್ಟ್ ಆಗಿ ಆ ಟೈಮ್ಗೆ ಲಾಕ್ಡೌನ್ ಮಾಡಿದ್ರು, ಸೇಮ್ ಇನ್ನೇನು ಹಾರ್ವೆಸ್ಟ್ ಮಾಡಬೇಕು ಲಾಕ್ಡೌನ್. ನಮ್ಮ ಅಪ್ಪಾಜಿ ಹಂಗೆ ಅಂದ್ರು ಕರೋನಾ ಅಂತ ಹೇಳಿ. ನಮ್ಮ ಅಪ್ಪಾಜಿ ಅವ್ರಿಗೆ ಇಷ್ಟರ ಇನ್ವೆಸ್ಟ್ಮೆಂಟ್ ಮಾಡೋದು ಇಷ್ಟ ಇಲ್ಲ, ಆಗಲ್ಲ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರಲ್ವಾ ಅಂತೇಳಿ ಅವ್ರಿಗೊಂಥರ ಇನ್ನೇನು ಬಿಡಪ್ಪ ಊರಾಗೆಲ್ಲ ಹಂಚೋಗ್ರಿ ತಗೊಂಡೋಗಿ ಅಂತ ಅವ್ರು ಹಂಗಂದ್ರು. ನಾನು ಸುಮ್ಮನಿದ್ದೆ, ಏನ್ ಮಾಡೋದು ಯೋಚನೆ ಮಾಡ್ಕೊಂಡು ಒಬ್ಬ ಬಂದ್ರು ಮಾರ್ಕೆಟಿಂಗ್ ಮಾಡೋಣ ಅಂತ ಕರೆದೆ ಬಾಣವರ ಅವ್ರದ್ದು. ಬಂದು ಸರ್ 3 ರೂಪಾಯಿ kg ಅಷ್ಟೇ ಮಾರ್ಕೆಟಿಂಗ್ ಇಲ್ಲ ಇವಾಗ, ಎಲ್ಲರೂ ನಾವು ಮಾಡೋಕ್ಕಾಗಲ್ಲ, ಕೊರೋನಾ ಲಾಕ್ಡೌನ್ ಆಗಿದೆ, ನಾವು ಮಾರಾಟ ಮಾಡೋಕ್ಕಾಗಲ್ಲ ಅಂತ 3 ರೂಪಾಯಿ kg ಕೇಳಿದ್ರು. ಅದಕ್ಕೆ ಯಾಕೆ ಕೊಡ್ಬೇಕು 3 ರೂಪಾಯಿ kg, ಬಿಡಪ್ಪ ಊರಲ್ಲೇ ತಿಂತಾರೆ. ಮಿನಿಮಮ್ ಒಂದು 20-25 ಟನ್ ಹಣ್ಣಿದೆ, ಇನ್ನೇನ್ ಮಾಡೋಕ್ಕಾಗತ್ತೆ ಅನ್ಕೊಂಡು ನಾನು ಸುಮ್ಮನೆ ಕಳಿಸ್ತೆ. ಅದ್ರ ಎಕ್ಸ್ಟ್ರಾ ಮಾತಾಡಕ್ ಹೋಗ್ಲಿಲ್ಲ, ನಾನು ಜಾಸ್ತಿನೂ ಕೇಳಕ್ ಹೋಗ್ಲಿಲ್ಲ, ಏನು ಮಾಡಕ್ ಹೋಗ್ಲಿಲ್ಲ. ಸರಿ ಇನ್ಕೊಂಡು ಒಂದು 2 ಡೇಸ್ ಯೋಚನೆ ಮಾಡಿ ಫಸ್ಟ್ ಹಳ್ಳಿಗಳ ಮೇಲೆ ಹೋದ್ವಿ ಸರ್. ನಾವು ನಮ್ದೇ ಸ್ವಂತ ಅಂದ್ರೆ ನೀವೇ ಮಾರಾಟ ಮಾಡಿ, ನಾವೇ ಮಾರಾಟ ಮಾಡಬಹುದು ಅಂತ ಅನಿಸ್ತಾ ನಿಮ್ಗೆ ಸರ್? ಫಸ್ಟ್ ಡೇ ಒಂದ್ಸಲ ನನ್ಗೆ ಅನ್ನಿಸ್ತು, ಏನಂತಾರೋ ಜನಗಳು, ನಾವು ಬೀದಿ ಮೇಲೆ ಹೋದ್ರೆ ಇವ್ರು ಬಂದಿರೆ. ಅದರಲ್ಲೂ ರೈತರಿಗಿಂತ ಲಾಸ್ಟ್ ಜನಾಗ್ ನೋಡೋದೆ ನಾನು ಇವಾಗ್ಲೂ ಲೆಕ್ಚರರ್ ಅಂತಾನೆ ಕರೆಯೋದು. ಇವ್ರಿಗೆ ನಂತ ಅನಿವಾರ್ಯ ಬಂದಿರೋದು, ಯಾಕೆ ಮಾರಕ್ ಬಂದಿರ, ನನ್ಗೆ ಸ್ವಲ್ಪ ಏನೋ ಅವಮಾನ ಆಗ್ಬೋದು ಅಂತ ಅನ್ನಿಸ್ತು. ಬಟ್ ಇಲ್ಲ, ಧೈರ್ಯ ಮಾಡಿ ಹೋದ್ವಿ ಸರ್. ಫಸ್ಟೇ ನಮ್ಮ ಊರಲ್ಲೇ ಮಾರಿದ್ವಿ, ಅವರು ಕೆಲವರು ಆಡ್ಕೊಂಡ್ರು ಇಲ್ಲಿ. ಅದಕ್ಕೇನಂತೆ, ನಾವೇನು ಬೇರೆ ಏನು ಮಾಡ್ತಿಲ್ವಲ್ಲ, ಸ್ವಂತ ಟ್ಯಾಕ್ಟ್ರಿ ಇತ್ತು, ಒಂದಿಬ್ರು ಲೇಬರ್ ಕರ್ಕೊಂಡು ಫಸ್ಟ್ 10 ರೂಪಾಯಿ kg ಹೆಂಗೆ ಮಾಡಿದ್ವಿ ಸರ್. ನಮ್ಮೂರಲ್ಲೇ ಸ್ಟಾರ್ಟಿಂಗ್ ಡೇನೆ, ನಮ್ಮೂರಲ್ಲೇ 10 ರೂಪಾಯಿ kg ಹೆಂಗೆ ಸರ್ ಹೋಯ್ತು. ಒಂದ್ 2-3 ಸಾವಿರ ವ್ಯಾಪಾರನೂ ಆಯ್ತು ಒನ್ ಅವರ್ಗೆ. ಉಳ್ದಿತ್ತಲ್ಲ ಪಕ್ಕದೂರ್ಗೆ ಹೋದ್ವಿ ಸರ್, ಅದ್ರಲ್ಲಿ ಒಂದ್ ಅರ್ಧ ಹೋಯ್ತು. ಊರ್ಗಳಿಗೆ ಹೋಗ್ತಿದ್ವಿ 2 ದಿವಸಕ್ಕೆ 1-2 ಟನ್ ಅಲ್ಲೇ ಸುತ್ತಮುತ್ತ ಹಳ್ಳಿ 4-5 ಹಳ್ಳಿ ಮಾರ್ಕ್ ಖಾಲಿ ಆದ್ವಿ. 10 ರೂಪಾಯಿ kg ಸರ್ ಅಷ್ಟೇ, 10 ರೂಪಾಯಿ kg. ಅದಾದ್ಮೇಲೆ ಹಿಂಗೆ ಮಾರ್ಕೊಂಡು ಹೊರಟಿದ್ವಿ. ಅವಾಗೆಲ್ಲ ವಿಜಿಟಿಗೆ ಅಂತ ಪೊಲೀಸ್ನವರು ತಹಶೀಲ್ದಾರ್ಗಳು ಬರಲ್ಲ, ಸಿಕ್ಕಿದ್ರು. ಏನಪ್ಪ ಅದು ಅಲ್ಲ ಸರ್, ಕಲಂಗಡಿ ಹಣ್ಣು. ಅವರು ಒಂದೆರಡು ತಿಂದು ಇಲ್ಲ ತುಂಬಾ ಚೆನ್ನಾಗಿದೆ ಸ್ವೀಟು, ಟೌನಿಗೆ ಬಂದು ಮಾರ್ಕೊಳ್ಳಿ ಅಂತ ಹೇಳಿದೆ ಸರ್. ಅವತ್ತು ಬಿಟ್ವಿ ನಾವು ಹಳ್ಳಿಗಳು ಬಿಟ್ಟು, ಟೌನ್ಗೆ ಯಾಕೆ ಹೋಗ್ಬೋದು ಅಂತ ಟೌನ್ಗೆ ಹೋದ್ವಿ. ಟೌನ್ ಅಲ್ಲಿ 15 ರೂಪಾಯಿ ಕೆಜಿ ಮಾಡಿದ್ವಿ ಸರ್. ಜಾಸ್ತಿ ಮಾಡಿ, 5 ರೂಪಾಯಿ ಡಿಮ್ಯಾಂಡ್ ಟೌನ್ ಅಂತ ಅಂದ್ರೆ ಅರಸೀಕೆರೆ. ಅರಸೀಕೆರೆ ಸರ್ ಡಿಮ್ಯಾಂಡ್ ಜಾಸ್ತಿ ಆಯ್ತು. 20 ರೂಪಾಯಿ ಮಾಡೋದು ಬೇಡ, ಬೆಳೆದಿರಲ್ವಾ ಜಾಸ್ತಿ ಆಸೆ ಪಡ್ಬಾರ್ದು, 15 ರೂಪಾಯಿ ಮಾಡಲಿ ತಿನ್ಲಿ ನೀನು, 3 ರೂಪಾಯಿ ತೊಗೊಳಗಿದ್ದ ಅಂತೇಳಿ ಸರ್. ಅವತ್ತು ಫಸ್ಟೇ ಹೋಗಿದ್ದಷ್ಟೇ, ಅದು ನಾವು ಹಿಂದಕ್ಕೆ ತಿರುಗಿ ನೋಡಲಿಲ್ಲ. ಇನ್ನೂ 50 ಟನ್ ಇದ್ದಿದ್ರು ಆ ಜೋಶಲ್ಲಿ, ಆ ಜನಗಳಿಗೆ ಅಷ್ಟು ಸ್ವೀಟ್ ಹಣ್ಣು ಸಿಕ್ಕಿದ್ರೆ 50 ಟನ್ ಇದ್ರು ಖಾಲಿ ಮಾಡ್ಬೋದು ಅಂತ ಅನ್ನಿಸ್ತು ಸರ್. ಅವಾಗ ನಮ್ಮನ್ನ ನೋಡಿ ಪಕ್ಕದಲ್ಲಿ ಬೇರೆ ಯಾರು ಹಾಕಿದ್ರು, ಅವರು ಸಹ ಮಾರ್ಕೆಟಿಂಗ್ ಮಾಡಕ್ ಹೊರಟ್ರು. ಬಟ್ ಅವ್ರ ಹಣ್ಣು ಅಷ್ಟೊಂದು ಸ್ವೀಟ್ ಇರಲಿಲ್ಲ, ಅಂದ್ರೆ ನಮ್ಮ ಸೈಜ್ ಇರಲಿಲ್ಲ. ಬಟ್ ಅವ್ರಿಗೂ ಲಾಭ ಆಯ್ತು, ಪರವಾಗಿಲ್ಲ. ಹಂಗಾಗಿ ತುಂಬಾ ಲಾಭ ಆಯ್ತು. 90,000 ಖರ್ಚು ಮಾಡಿದ್ವಿ ಸರ್, 2.5 ಲಕ್ಷ ಲಾಭ ಬಂತು ಸರ್ ನಂಗೆ. 60 ಡೇಸ್ ಲಾಕ್ಡೌನ್ ಅಲ್ಲಿ ಯಾರು ದುಡಿಯಕ್ ಆಗಿಲ್ಲ ಅಂತ ಅಂದ್ರೆ ಎಲ್ಲಾರ್ಗೂ ಖುಷಿನೂ ಆಯ್ತು. 2.5 ಲಕ್ಷ 60 ದಿವಸಕ್ಕೆ ಲಾಭ ಆಯ್ತು ಸರ್. ಅದ್ರಲ್ಲಿ 2.5 ಲಕ್ಷ ಲಾಭ ಆಯ್ತು ಕಲ್ಲಂಗಡಿ. ಇವಾಗ ನೀವು ಮಾರಾಟ ಮಾಡಲಿಲ್ಲ ಅಂತ ಅಂದ್ರೆ ಮಾಡಲಿಲ್ಲ ಅಂದ್ರೆ ನಮಗೆ 30,000 ಆಗ್ತಿರಲಿಲ್ಲ ಸರ್. ಆಗ್ತಿರಲಿಲ್ಲ. ಈಗ ನೀವು ಹೇಳಿದ್ರೆ ಆಗ್ಲೇ ಈ ದಾಳಿಂಬೆ ಮುಗಿತು ಅಂತ ಹೇಳಿ ಕಲ್ಲಂಗಡಿ ಆಯ್ಕೆ ಮಾಡ್ತೀವಿ. ಸಾಮಾನ್ಯವಾಗಿ ನಮ್ ಕಡೆ ಬೆಳೆಯುವಂತದ್ದು ಕಡಿಮೆ ಈ ಕಲ್ಲಂಗಡಿ. ನಮ್ಮಲ್ಲೆಲ್ಲ ಹೆಂಗಿದೆ ಅಂತ ಅಂದ್ರೆ ಯಾರಾದ್ರೂ ಒಬ್ರು ಬೆಳೆದ್ರೆ ಅದೇ ತರದ ಬೆಳೆ ಬೆಳೀತಾರೆ. ಅದಕ್ಕೆ 2-3 ಕಾರಣಗಳು, ಅದನ್ನ ನಾವು ದೂರ ಹಂಗೂ ಇಲ್ಲ. ಒಂದು ಹೇಗೆ ಅಂತ ಅಂದ್ರೆ ಈ ಭಾಗಕ್ಕೆ ಈ ವಾತಾವರಣಕ್ಕೆ ಆ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋದು. ಒಂದೇ ತರದ ಬೆಳೆ ಎಲ್ಲರೂ ಬೆಳೆದ್ರೆ ಈ ಸ್ವಲ್ಪ ಒಂದಷ್ಟು ಲೂಟಿ ಕಡಿಮೆ ಆಗುತ್ತೆ ಅಂತ ಹೇಳಿ, ಅದು ವನ್ಯ ಪ್ರಾಣಿಗಳದ್ದಿರ್ಬೋದು ಮನುಷ್ಯರದಿರ್ಬೋದು ಎಲ್ಲರದ್ದು ಕಡಿಮೆ ಆಗುತ್ತೆ ಅಂತ ಹೇಳಿ ಒಂದೇ ತರದ ಬೆಳೆನ ಬೆಳೀತಾರೆ. ನೀವ್ಯಾಕೆ ಈ ಕಲ್ಲಂಗಡಿನ ಆಯ್ಕೆ ಮಾಡ್ಕೊಂಡ್ರಿ ಸರ್? ಫಸ್ಟ್ ನನಗೆ ಕಡಲೆಕಾಯಿ ಹಾಕ್ಬೇಕು ಅಂತ ಮನಸ್ಸು ಬಂತು. ನೆಲಗಡಲೆ ನೆಲಗಡಲೆ ಹಾಕಕ್ಕೆ ಇನ್ನೊಂದು ನಮ್ ಕಡೆ ಅಂದಿಕಾಟ, ಕಾಡಂದಿಕಾಟ, ಅದು ಸಿಕ್ಕಾಪಟ್ಟೆ ಬಂದು ಹಾಳು ಮಾಡ್ತೇವೆ ಅಂತ ಅಂದ್ರು. ಅದಕ್ಕಿಂತ ಮುಂಚೆ ನಮ್ಮೂರಲ್ಲಿ ಒಂದ್ ಬೆಳೆ ಮಾಡಿದ್ರು ಕಲ್ಲಂಗಡಿ, ಹಿಂದಿನ ವರ್ಷ ಸೇಮ್ ಮೆಲೋಡಿ ಅಂತಾನೆ ಮಾಡಿದ್ರು. ಬಟ್ ಅವ್ರು ಅಷ್ಟು ಕ್ರಾಪ್ ಸಕ್ಸಸ್ ಆಗ್ಲಿಲ್ಲ. ನನ್ಗೆ ಬೇರೆ ಆಪ್ಷನ್ ಇಲ್ಲ ಸರ್. ಬೇಸಿಗೆ ಒಳ್ಳೆ ಶಿವರಾತ್ರಿ ಅಂದ್ರೆ ಜಾಸ್ತಿ ಹಣ್ಣು ಯಾವ್ದು ಹೊಡುತ್ತೆ? ಕಲ್ಲಂಗಡಿ ಹೊಡುತ್ತೆ. ಸೊ ಹಂಗಾಗಿ ಮಾರ್ಕೆಟಿಂಗ್ ಮಾಡಬಹುದಲ್ವಾ, ಒಂದ್ 10-12 ರೂಪಾಯಿ ಕೆಜಿ ಅಂತ ನಾನು ಟಾರ್ಗೆಟ್ ಇಟ್ಕೊಂಡೆ. ಅಂದ್ರೆ ಬೇಗ 2 ಮಂತ್ಸ್ ಗೆಲ್ಲ ಮುಗ್ದೋಗ್ಬಿಡುತ್ತೆ, ಅದು ಬೇಗ ಬರುತ್ತೆ ಹಾರ್ವೆಸ್ಟಿಂಗ್ ಗೆ. 60 ದಿವಸಕ್ಕೆ ಯಾವ ಬೆಳೆನು ಬರಲ್ಲ ಸರ್ ನಿಮ್ಗೆ. ಈ ಟೊಮೆಟೊ ಹಾಕಿದ್ರು 90-100 ದಿವಸ ಕಾಯ್ಬೇಕು ಕಾಯ್ಬೇಕು. ಅದಕ್ಕೆ ಗುಜ್ಜೋಡಿಸ್ಕೊಂಡು ದಾರ ಕಟ್ಟಿಸ್ಕೊಂಡು ಇನ್ವೆಸ್ಟ್ಮೆಂಟ್ ಜಾಸ್ತಿ, ಮತ್ತೆ ಅದು ರೇಟ್ಸ್ ಅಷ್ಟೇ ಸರ್, ಅಷ್ಟು ಕಾನ್ಸ್ಟೆಂಟ್ ಇರಲ್ಲ. ಅದು ಬಂದ್ರೆ ಬಂತು, ಬಂದ್ರೆ ಹೋದ್ರು ಹೋಯ್ತು. ಹಂಗಾಗಿ ನನಗೆ ಅದ್ರ ಮೇಲೆ ಎಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇದು 2 ತಿಂಗಳಿಗೆ ಹಾರ್ವೆಸ್ಟ್ ಮಾಡ್ಬೋದಲ್ವಾ ಅನ್ಕೊಂಡು, ಈಸಿಯಾಗಿ ಅಂದ್ರೆ 60 ದಿವಸಕ್ಕೆ ಬರುತ್ತಲ್ವಾ ಅನ್ಕೊಂಡು ನಾನು ಕಲ್ಲಂಗಡಿಯನ್ನ ಆಯ್ಕೆ ಮಾಡ್ಕೊಂಡ್ರಿ. ನೀವು ಕಲ್ಲಂಗಡಿ ಬೀಜ ಹಾಕೋದ್ಕಿಂತ ಮೊದಲು ಮಲ್ಚಿಂಗ್ ಶೀಟ್ ಹಾಕೊಂಡೆ ಅಂತ ಹೇಳಿದ್ರಿ, ಇದರಿಂದ ಏನ್ ಅನುಕೂಲ ಆಯ್ತು? ಹೌದು ಸರ್, ಮಲ್ಚಿಂಗ್ ಶೀಟ್ ಹಾಕೋದ್ರಿಂದ ನಾವ್ ಹಾಕುವಂತ ಗೊಬ್ಬರಗಳು ಚೆನ್ನಾಗಿ ಸಿಗುತ್ತೆ ಬೀಜಕ್ಕೆ, ಆಗಲ್ಲ ಯಾವ ಆಪರೇಷನ್ಸ್ ಆಗಲ್ಲ. ಮತ್ತೆ ನೀರು ಸರ್ ಒಂದು ತುಂಬಾ ಉಳಿತಾಯ ಆಗುತ್ತೆ. 3 ದಿವಸಕ್ಕೆ ಒಂದ್ಸತಿ ನೀರ್ ಬಿಡ್ಬೇಕು ಅಂತಾರೆ, ಬಟ್ ನಾನು 6-8 ಡೇಸ್ಗೆ ಒಂದ್ಸತಿ ನೀರ್ ಬಿಡ್ತಿದ್ದೆ. ಯಾವ ಆಪರೇಷನ್ಸ್ ಕಡಿಮೆ, ಇನ್ನೊಂದೇನಪ್ಪ ಅಂದ್ರೆ ಇಳುವರಿ ಜಾಸ್ತಿ. ಮಲ್ಚಿ ಹಾಕಿಲ್ಲ ಅಂದ್ರೆ ನನಗೆ 8-7 ಕೆಜಿ ತನಕ ಕಾಯೇ ಬರ್ತಿರ್ಲಿಲ್ಲ. ನೀವು ಯಾವುದೇ ಬೆಳೆ ಮಾಡ್ಲಿ ಮಲ್ಚಿ ಹಾಕಿ ಮಾಡಿದೀವಿ ಅಂದ್ರೆ ಒಳ್ಳೆ ಇಳುವರಿ ಬರುತ್ತೆ ಸರ್. ಇಳುವರಿ ಸರಿ ಯಾಕೆ ಅಂದ್ರೆ ಅದ್ರು ಬೇರೆ ಕಡೆ ನಾವ್ ಏನ್ ಕೊಡ್ತೀವಿ ನ್ಯೂಟ್ರಿಯೆಂಟ್ಸ್ ಗಳು ಬೇರೆ ಕಡೆ ಎಲ್ಲೂ ಹೋಗಲ್ಲ. ಮೇನ್ ಕಳೆ ಅವಾಯ್ಡ್ ಆಗುತ್ತೆ ಸರ್. ಕಳೆಗೆ ಸಂಚು ಹೋಗುತ್ತೆ, ಇನ್ನೊಂದು ಆಪರೇಷನ್ಸ್ ಆಗೋಗುತ್ತೆ 50%. ನಾವು ಕೊಡೋಂಥದ್ದು ಏನು 100% ಕೊಡ್ತೀವಿ, 95-98% ಅದರದೇ ಆದಂತ ಬೆಳೆಗಳಿಗೆ ಹೋಗುತ್ತೆ. ಕಳೆ ಅವಾಯ್ಡ್ ಮಾಡ್ಬೋದು ಸರ್. ಮೇನ್ ಇಂಟೆನ್ಷನ್ಸ್ ನಮ್ಮ ಮಲ್ಚಿ ಯಾಕೆ ಹಾಕಿದೀವಿ ಅಂದ್ರೆ ಕಳೆ ಅವಾಯ್ಡ್ ಮಾಡ್ಬೋದು. ಹಂಗಾಗಿ ಟೊಮೆಟೊನೇ ಆಗ್ಲಿ ಮಲ್ಚಿ ಹೀಟ್ ಹಾಕಿ ಬೆಳೆದ್ರೆ ಅದು ಇಳುವರಿನೇ ಜಾಸ್ತಿ. ಆಮೇಲೆ ನೀರು ನಮ್ ಕಡೆ ಪ್ರಾಬ್ಲಮ್ ಸರ್. ಅವಾಗ ಈಗ ನಾವು ಮಳೆ ಆಗಿದೆ ಪರವಾಗಿಲ್ಲ, ಬೋರ್ಗಳು ಸ್ವಲ್ಪ ಪಿಕಪ್ ಆಗಿದೆ, ಅಂತರ್ಜಲ ಇಂಪ್ರೂವ್ಮೆಂಟ್ ಆಗಿ. ಬಟ್ ಆಗಿನ ಟೈಮಲ್ಲಿ ತುಂಬಾ ಕಷ್ಟ. ನಾವು ಇವಾಗ ಆಲ್ರೆಡಿ ನಮ್ ಕಡೆ ಎಲ್ಲ 800-900 ಬಾವಿಗಳು ಸರ್, ನೀರಿನೊಂದು ಮೇಜರ್ ಪ್ರಾಬ್ಲಮ್. ಮಲ್ಚಿ ಹಾಕೊಂಡ್ರೆ ಡ್ರಿಪ್ ಹಾಕ್ಬೋದು ಅನ್ಕೊಂಡು. ಇನ್ನೊಂದು ಪ್ಲೇಸ್ ಏನಪ್ಪ ಅಂದ್ರೆ ಅವಾಗ ಒಂದು ಸ್ಕೀಮ್ ಬಂದಿತ್ತು, ರೈತರುಗಳಿಗೆ ಫ್ರೀ ಡ್ರಿಪ್ ಗಳು ಕೊಡ್ತೀವಿ ಅಂತೇಳಿ. ನನಗೆ ಒಂದು 50-55 ಸಾವಿರ ರೂಪಾಯಿದು ಡ್ರಿಪ್ ಫ್ರೀ ಆಗಿ ಸಿಕ್ತಿ ಸರ್. ಅಂದ್ರೆ ಅದನ್ನ ಬೆಳಿಬೇಕಿತ್ತು ನಾವು, ಸುಮ್ನೆ ತಗೊಂಡು ಇಟ್ಕೊಳಂಗಿಲ್ಲ. ಅದು ಯಾವಾಗ ಆಗ್ತಿತ್ತಪ್ಪ ಬಿಲ್ ಅಂದ್ರೆ ನಾವು ತಗೊಂಡು ಬೆಳೆ ಮಾಡಿದೀವಿ ಅಂತ ಕನ್ಫರ್ಮ್ ಆದ್ಮೇಲೆ ಬಿಲ್ ಆಗ್ತಿತ್ತು. ಸುಮ್ನೆ ಮನೆಗೆ ಹೋಗಿ ಇಟ್ಕೊಂಡ್ರೆ ಅದು ಆಗ್ತಿರ್ಲಿಲ್ಲ. ಹಂಗಾಗಿ ಅದು ಒಂದು ಕಲ್ಲಂಗಡಿ ಹಾಕಕ್ಕೆ ಕಾರಣ ಅದೊಂದು ಸ್ಕೀಮ್ ಇತ್ತು. ಒಂದು 50-55 ಸಾವಿರ ರೂಪಾಯಿ ಡ್ರಿಪ್ ಫ್ರೀ ಆಗಿ ಸಿಕ್ತು. ಹಂಗಾಗಿ ಕಲ್ಲಂಗಡಿ ಆಯ್ಕೆ ಮಾಡ್ಕೊಂಡೆ. ಬೆಳೆ ಬಹಳ ಚೆನ್ನಾಗಿ ಬಂದಿತ್ತು, ಹೆಚ್ಚು ತೂಕ ಇತ್ತು, ಒಳ್ಳೆ ರುಚಿ ಇತ್ತು ಅಂತ ಹೇಳಿದ್ರಿ. ಹೇಗೆ ಸಾಧ್ಯ ಆಯ್ತು, ಹೇಗೆ ಬೆಳೆದ್ರಿ ಅದನ್ನ? ಒಂದು ರುಚಿ ಗುಣಮಟ್ಟ ಅಂದ್ರೆ ನಂಗೆ ದಾಳಿಂಬೆ ಬೆಳೆ ರೂಢಿ ಇತ್ತು, ಅದಕ್ಕೆ ಲಕ್ಷಗಟ್ಟಲೆ ಕಷ್ಟ ಮಾಡ್ತಿದ್ವಿ. ಸೊ ಇದಕ್ಕೂ ಅಷ್ಟೇ, ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಸರ್, ಯಾವ ಟೈಮಲ್ಲಿ ಏನ್ ಸ್ಪ್ರೇ ಮಾಡ್ಬೇಕು, ಯಾವ ಟೈಮಲ್ಲಿ ಯಾವ್ಯಾವ. ಮತ್ತೆ ನಾನೇನ್ ಮಾಡ್ತಿದ್ವಿ, 3 ಡೇಸ್ ಒಂದ್ಸತಿ ವಾಟರ್ ಸಾಲ್ಯೂಬಲ್ ಗೊಬ್ಬರಗಳು ಕೊಡ್ತಿದ್ವಿ ಸರ್, ಅದು ಮೇನ್. ಅಂದ್ರೆ ನೀರಿನಲ್ಲಿ ಕರಗ್ತಕ್ಕಂಥ ಡ್ರೈ ಗೊಬ್ಬರ ನಾನು ಹಾಕಿದ್ ಒಂದೇ ಸತಿ, ಈಗ DAP ಪೊಟ್ಯಾಶು ಇವ್ರ ಎರಡು ರೂಪದಲ್ಲಿ ಸ್ಟಾರ್ಟಿಂಗ್ ಮಾತ್ರ ಹಾಕಿದ್ ಬಿಟ್ರೆ ಲಾಸ್ಟ್ವರೆಗೂ ನಾನು ಯಾವತ್ತೂ ಡ್ರೈ ಗೊಬ್ಬರ ಕೊಟ್ಟಿಲ್ಲ. ವೆಂಚುರಿ ಇತ್ತು ಸರ್, ವೆಂಚುರಿ ಮಾಡ್ಕೋಬೇಕು, ಡ್ರಿಪ್ ಮಾಡಿದೀವಿ ಮಲ್ಚಿಂಗ್ ಹಾಕಿದ್ವಿ ಅಂದ್ರೆ ಒಂದ್ ವೆಂಚುರಿ ಮಾಡ್ಕೋಬೇಕು. ವೆಂಚುರಿನಲ್ಲಿ 3 ಡೇಸ್ ಒಂದ್ಸತಿ ಒಂದ್ 8-10 kg ಸರ್ ವಾಟರ್ ಸಾಲ್ಯುಬಲ್ ಗೊಬ್ಬರಗಳು, 19 ಅಂತ ಹೇಳಿ ಸಾಕಷ್ಟು ಗೊಬ್ಬರಗಳಿದಾವೆ, 13045 ಅಂತ ಹೇಳಿ, 0050 ಅಂತ ಹೇಳಿ, ಈ ತರ ಮೈಕ್ರೋ ನ್ಯೂಟ್ರಿಯಂಟ್ಸ್ ನಾನು ಕೊಡ್ತಿದ್ದೆ. ಜಾಸ್ತಿ HK ಮೈಕ್ರೋ ನ್ಯೂಟ್ರಿಯಂಟ್ಸ್ ಯೂಸ್ ಮಾಡೋದ್ರಿಂದ ವಾಟರ್ ಸಾಲ್ಯುಬಲ್ ಗೊಬ್ಬರ ಕೊಟ್ಟರಿಂದ ಅದು ಬೇಗ ತಗೊಳುತ್ತೆ ಹಣ್ಣುಗಳಿಗೆ. ವಿತಿನ್ ಇವತ್ತು ಇದ್ದ ಕಾಯಿ ನೆಕ್ಸ್ಟ್ ನಾಳೆಗೆ ಹೆಚ್ಚು ಕಮ್ಮಿ ಮಿನಿಮಮ್ 200-300 grams ಇನ್ಕ್ರೀಸ್ ಆಗುತ್ತೆ. ದಿನ ದಿನಕ್ಕೂ ಸಖತ್ ಚೇಂಜಸ್ ಮೇಜರ್ ಆಗಿ ಅಷ್ಟು ಸ್ವೀಟ್ ಆಗಿ ಅಷ್ಟು ಸೈಜು ಇಳುವರಿ ಬರೋಕ್ಕೆ ಕಾರಣ ಈ ಮೈಕ್ರೋ ನ್ಯೂಟ್ರಿಯಂಟ್ಸ್ಗಳು ವಾಟರ್ ಸಾಲ್ಯುಬಲ್ ಆಗಿ ಕೊಡ್ತಿದ್ದು ವೆಂಚುರಿನಲ್ಲಿ, ಅದೊಂದು ಕಾರಣ. ಮತ್ತೆ ಮಜಿ ಕಳೆ ಒಂದು ಅವಾಯ್ಡ್ ಆಯ್ತು ಸರ್, ಕಳೆ ಒಂದು ಅವಾಯ್ಡ್ ಆಯ್ತು. ಜೊತೆಗೆ ಸ್ಪ್ರೇಗಳು ಒಂದ್ ವೀಕ್ಲಿ ಒನ್ಸು ಯಾವ್ದು ಮಾಡಬೇಕು, ಜೊತೆಗೆ ಅದ್ರ ಜೊತೆಗೂ ಈ ಟಾನಿಕ್ ಗಳು ಬರ್ತವೆ ಸರ್ ಮೈಕ್ರೋ ನ್ಯೂಟ್ರಿಯಂಟ್ ಸ್ಪ್ರೇ ಜೊತೆಗೂ, ಅದನ್ನು ಹಾಕೊಂಡು ಮಾಡ್ತಿದ್ವಿ. ಮತ್ತೆ ಈ ಸೊಳ್ಳೆಗಳ ಕಾಟ ಜಾಸ್ತಿ ಬರ್ತವೆ, ಅದಕ್ಕೋಸ್ಕರನೇ ಇವಾಗ ಗಮ್ ಹಾಕೊಂಡು ಕವರ್ ಎಲ್ಲ ಮಾಡಿಕೊಂಡು ನಾನೇ ಸ್ವಂತ ಒಂದ್ 1,000 ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಷ್ಟೇ. ಮಧ್ಯ ಮಧ್ಯೆ ಇಟ್ಕೊಂಡಾಗ ಸೊಳ್ಳೆಗಳು ಆ ಕಾಯಿ ಮೇಲೆ ಕುತ್ಕೊಂಡ್ರೆ ಕಾಯಿ ಒಂಥರ ಗಾಯ ಆದಂಗೆ ಆಗುತ್ತೆ, ಏನಾದ್ರು ಮಾಡುತ್ತೆ. ಹಂಗಾಗಿ ಆ ಸೊಳ್ಳೆಗಳೆಲ್ಲ ಅಂಟಿಸ್ಕೊಂಡು ಈ ತರ ಎಲ್ಲ ಮಾಡಿದಾಗ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂತು. ಹಂಗಾಗಿ ಅದ್ರ ಗುಣಮಟ್ಟ ಬಹಳ ಚೆನ್ನಾಗಾಯ್ತು. ಚೆನ್ನಾಗಿ ಆಯ್ತು. ನೀವಾಗ್ಲಿಂದ ಒಂದಷ್ಟು ಹೇಳಿದ್ರಿ, ನಾನು ದಾಳಿಂಬೆಗೆ ಒಂದಷ್ಟು ಖರ್ಚು ಮಾಡಿದೆ, ನನಗೆ ಇಷ್ಟು ಹಣ ಸಿಕ್ತು. ಅದೇ ರೀತಿ ಕಲ್ಲಂಗಡಿಗೆ 90,000 ಖರ್ಚು ಮಾಡಿದೆ, 2.5 lakh ಹಣ ಸಿಕ್ತು ನನಗೆ ಅಂತೇಳಿ ಹೇಳಿದ್ರಿ. ಇದ್ರ ಲೆಕ್ಕ ಎಲ್ಲ ಇಡ್ತಾ ಹೋಗ್ತಾರೆ? ಹೌದು ಸರ್, ನಮ್ಮ ಪ್ರತಿಯೊಂದು ಇವಾಗ ಇವಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ನಾನು 3 lakh ಖರ್ಚು ಮಾಡಿದ್ರೆ ಡೇ ಒನ್ ಇವತ್ತು ಏನ್ ಖರ್ಚು ಮಾಡಿದೆ ಅದನ್ನ ನಾನು ಡೈರಿನಲ್ಲಿ ಬರಿತಾ ಹೋಗ್ತೀನಿ ಸರ್. ಇವಾಗ ರಾಗಿಗೆ ಜೋಳಿಗೆ 1,30,000 ಇನ್ವೆಸ್ಟ್ಮೆಂಟ್ ಮಾಡಿ ಸರ್, 10 acres ಸೇರಿ, ಒಂದ್ 4 acres ರಾಗಿ, ಒಂದ್ 8 acres 12 acres 1,20,000 ಇನ್ವೆಸ್ಟ್ಮೆಂಟ್ ಮಾಡಿದೀವಿ. ರಾಗಿ ಸ್ವಲ್ಪ ಲಾಸ್ ಆಗುತ್ತೆ ಸರ್ ಇವಾಗ, ಹಂಗಾಗಿ ಜೋಳದಲ್ಲಿ ನಂಗೆ ಲಾಭ ಆಗುತ್ತೆ. ಏನು ಮಿನಿಮಮ್ ಅಂದ್ರೆ 3 lakh ಜೋಳದಲ್ಲಿ ಆಗುತ್ತೆ, ಎರಡು ಸೇರಿ 1.20 ಆಗಿದೆ. ನಾನು ಇವತ್ತು ಮಾಡಿದ್ರು ಜೋಳ ರಾಗಿ ಸೇರಿ 1.3 lakh ಆಗುತ್ತೆ. ಹಂಗಾಗಿ ಯಾವ್ದ್ರಲ್ಲೂ ಇದುವರೆಗೂ ನಾನು ಪ್ರತಿ ಒಂದ್ ಬೆಳೆ ಹಾಕಿದ್ರು ನಾನು ಲೆಕ್ಕ ಇಡ್ತಾನೆ ಹೋಗಿದ್ದೀನಿ. ಲಾಭ ಬಂದಿದೆ ಸರ್, ಅದು 10,000 ಇರ್ಬೋದು, ಲಾಸ್ ಅಂತ ಯಾವತ್ತೂ ತೋರಿಸಿಲ್ಲ. ಮೇಜರ್ ಕಾರಣ ಹೇಳೋದು ಅಷ್ಟೇ, ಕಮಿಟ್ಮೆಂಟ್ ಸರ್. ಕಮಿಟ್ಮೆಂಟ್ ಮೇನ್, ಯಾವ ರೀತಿ ನಾವು ಮಕ್ಕಳುಗಳನ್ನ ಸಾಕ್ತಿವೋ ಅದಕ್ಕಿಂತ ಹೆಚ್ಚಾಗಿ ನಮ್ಮನೆಯಲ್ಲೂ ಅದೇ ಜಗಳ ಅಂದ್ರೆ ಫ್ಯಾಮಿಲಿನಲ್ಲಿ, ಅದಕ್ಕೆ ಕೂಡ ಅಷ್ಟು ಪ್ರಿಫರೆನ್ಸ್ ಮನೆಯವರಿಗೆ ಕೊಡಲ್ಲ. ನಮ್ಮ ಮನೆಯವರು ಹೇಳ್ತಾರೆ, ದಳಂಬೆ ಕೊಡೋಷ್ಟು ಅಥವಾ ಯಾವ್ದೇ ಆಗ್ಲಿ ಬೆಳೆ ಕೊಡೋಷ್ಟು ಮಗಳಿಗೂ ಆತರ ಕೊಡಲ್ಲ ಅಂತ ಇವತ್ತು ಅವ್ರಿಗೆ ಸಿಟ್ಟಿದೆ. ಯಾವ್ದೊಂದಾಗ್ಲಿ ಇವತ್ ಮಾಡ್ಬೇಕು ಅಂದ್ರೆ ಇವತ್ ಮಾಡ್ಬೇಕು, ಅಷ್ಟೇ ಪ್ರಿಫರೆನ್ಸ್ ಕೊಡ್ತೀವಿ ಸರ್. ಅದು ಮೇಜರ್ ಕಮಿಟ್ಮೆಂಟ್ ಸರ್, ಅದು ಇವತ್ ಮಾಡ್ಬೇಕಂದ್ರೆ ಎಷ್ಟೇ ಕಷ್ಟ ಆಗ್ಲಿ ಸರ್, ಅದು ಎಷ್ಟೇ ಕಷ್ಟ ಇದ್ರು ಇವತ್ ಮಾಡ್ಬೇಕಷ್ಟೇ. ಇನ್ ಟೈಮಿಗೆ ಮಾಡ್ಕೊಂಡು ಹೋಗ್ತೀವಿ, ಲೇಬರ್ಗಳು ಪ್ರಾಬ್ಲಮ್ ಇರುತ್ತೆ, ಬಟ್ ಒಂದಿಬ್ರು ಮೂವರು ತುಂಬಾ ನಂಬಿಕೆಯಾಗಿ ಚೆನ್ನಾಗಿ ಸಿಗ್ತಾರೆ, ಅದೆಲ್ಲರಿಗೂ ಸಿಗಲ್ಲ. ಬಟ್ ಅವ್ರನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದೀವಿ, ಮನೆಯವ್ರ ತರ ಕೆಲಸ ಮಾಡೋದ್ರಿಂದ ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಒಂದಿಬ್ರು ರೆಗ್ಯುಲರ್ ಆಗಿ ಅವ್ರ ಜೊತೆಗೆ ನಾನು ಮಾಡ್ತೀನಿ ಸರ್. ನಾನು ನೀವು ಹೇಳ್ಬೋದು ಈಗ ಲೆಕ್ಚರರ್ ಅಂತ ಹೇಳಿ, ಅದೇ ಫೀಲ್ಡ್ ಬೇರೆ, ಅವ್ರಿಗೂ ಆಶ್ಚರ್ಯ. ನಾನು ಏನಾರು ಊರಲ್ಲಿ ನೋಡ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಪ್ರೊಫೆಷನ್ಸ್ ಆಗಿರ್ಬೋದು, ಸೊ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ನೀನ ಇದು ಅಂತ ಹೇಳಿ. ಆ ರೇಂಜ್ಗೆ ಅವ್ರು ಏನ್ ಕೆಲಸ ಮಾಡ್ತಾರೋ ಅದೇ ತರ ಅಷ್ಟೇ ಕೆಲಸ, ಅವ್ರ ಏನ್ ಮಾಡ್ತಾರೆ ಕೆಲಸ ಅಷ್ಟೇ ಕೆಲಸ ಸ್ವಂತ ನಾನ್ ಮಾಡೋದ್ರಿಂದ ಸೊ ನನಗೆ ಅಷ್ಟು ನೀಟಾಗಿ ಆಗುತ್ತೆ ಅಂದ್ರೆ ಖುಷಿ. ಅಂದ್ರೆ ಖುಷಿ ಮೀನ್ಸ್ ಚೆನ್ನಾಗಿ ನೀಟಾಗಿ ಯಾವ್ದೇ ಒಂದು ವರ್ಕ್ ಆದ್ರೂ ಕಂಫರ್ಟೇಬಲ್ ಓಕೆ ಸಾರ್ಥಕ ಆಯ್ತು ಅಂತ ಹೇಳಿ ಅವ್ರೊಬ್ರಿಗೆ ಬಿಡಲ್ಲ, ಲೇಬರ್ಸ್ ಇದಾರೆ ಅಂತ ಹೇಳಿ ಅವ್ರ ಜೊತೆಗೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಒಂದ್ ಗೊಬ್ಬರ ಹಾಕೋದಿರ್ಲಿ ಮಣ್ಣು ಹಾಕೋದಿರ್ಲಿ ನಾನೇ ತಲೆ ಮೇಲೆ ಓದ್ಕೊಂಡು, ಅದೇ ಆಶ್ಚರ್ಯ ನಮ್ಮೂರಲ್ಲಿ ಯಾಕೆ ಇವ್ರಿಗೆ ಲೆಕ್ಚರರು ಸುಮ್ನೆ ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳಿ. ಅದ್ ನನಗೇನು ಅನ್ಸಲ್ಲ, ಸುಮ್ನೆ ನಾನು ನಕ್ಕೊಂಡು ಸುಮ್ನೆ ಆಗ್ತೀನಿ. ಮಾಡ್ಬೇಕು ಅನ್ನೋ ಹುಮ್ಮಸ್ಸಿದೆ, ಮಾಡ್ಬೇಕು ಅನ್ನೋ ಆಸಕ್ತಿ ಇದೆ, ಹಾಗಾಗಿ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಈಗ ನೀರಾವರಿ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ ಸರ್? ನೀರಾವರಿ ವ್ಯವಸ್ಥೆ ನಮ್ದೊಂದು 2 bore ಇದೆ, 4-5 bore ಇತ್ತು ಸರ್. ಮಳೆಗಾಲ ಕಡಿಮೆ ಆಗಿ ಅವೆಲ್ಲ ನಿಂತೋಗಿತ್ತು. ನಮ್ ತಾತ ನಮ್ಮ ಅಪ್ಪಾಜಿ ಕೊರ್ಸಿದ್ರು ಫಸ್ಟ್, ಅವೆಲ್ಲ 250-300 feet ಅವಾಗೆಲ್ಲ ಅಷ್ಟೇ ಅಲ್ವಾ ಸರ್, ಡೀಪ್ ನೀರ್ ಹೋಗಿಲ್ಲ, ಸಾಕಷ್ಟು ನೀರ್ ಸಿಕ್ತಿತ್ತು. 2016 ಬಂದು ಎಲ್ಲ ಸ್ಟಾಪ್ ಆಗಿತ್ತು ಸರ್, ಎಲ್ಲ ಸ್ಟಾಪ್ ಆಗಿತ್ತು. ನಾನ್ ಬಂದು ಒಂದ್ 2 bore ಕೊರ್ಸಿದೆ, ಒಂದು 700 feet ಇನ್ನೊಂದು 600 feet. ನನ್ನ ಅದೃಷ್ಟ ಚೆನ್ನಾಗಿತ್ತು, ನೀರು ಚೆನ್ನಾಗಿ ಸಿಕ್ತು, ಹಂಗಾಗಿ ಒಂದ್ 2 bore ರನ್ನಿಂಗ್ ಇದೆ ಸರ್. ಈ ವರ್ಷ ಮಳೆಗಾಲ ಇರೋದ್ರಿಂದ ನನಗಿನ್ನು ಇವಾಗ ಸ್ವಂತ ನಾನೇ ನಾನು ಬೀಜಗಳು ಸಸಿಗಳು ಎಲ್ಲೂತರಲ್ಲ ತಂದು ಹಾಕಿದ್ವಿ. ಮುಂಚೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಸರ್, ಈಗ ಒಂದು ತೆಂಗಿನ ಸಸಿ ತಗೊಂಡ್ಬಿಡ್ತೀನಿ 500 rupees ಇದೆ ಸರ್ ಪ್ರೆಸೆಂಟ್ ಮಿನಿಮಮ್. ಹಂಗಾಗಿ ಅದಕ್ಕೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಲಾಸ್ಟ್ ಇಯರ್ ನಾನೇ ನಮ್ಮ ತೋಟದಲ್ಲೇ ದೊಡ್ಡ ದೊಡ್ಡ ಅಳಮರಗಳಲ್ಲಿ ಕಾಯಿ ಒಟ್ಲು ಮಾಡಿಕೊಂಡು ಇನ್ನೊಂದು 2 years ನಂಗೆ ಸಿಕ್ಬಿಡುತ್ತೆ. ಒಂದು 200 kg ಒಟ್ಲು ಮಾಡಿದ್ವಿ ಸಸಿಗಳು. ಅದಾದ್ಮೇಲೆ 1,000 ಅಡಿಕೆ ಸಸಿ ನಾನೇ ಮಾಡಿದ್ದೀನಿ ಸರ್ ಸ್ವಂತ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಕೊಡ್ಬೇಕಾಗುತ್ತೆ ಅಂತ ಹೇಳಿ. ಮತ್ತೆ ಡ್ರಿಪ್ ಸರ್, ನಾನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಬೆಳೀಲಿ ಸರ್, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ದಾಳಿಂಬೆ ಇರ್ಬೋದು, ಪ್ರತಿಯೊಂದಕ್ಕೂ ನಾನು ಡ್ರಿಪ್ಪೇ ಮಾಡೋದು. ಅದು ನನಗೆ ನೀರು ಅಲ್ಲಿ ಕನ್ಸ್ಯೂಮ್. ಕೆಲವು ರೈತರುಗಳು ಏನ್ ಮಾಡ್ತಾರೆ, ಸುಮ್ನೆ ವೇಸ್ಟ್. ನನಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ನಮ್ಮ ಪಕ್ಕದ ತೋಟ ಹೇಳ್ತೀನಿ, ಏನ್ ನೀರಿದೆ, ಕರೆಂಟ್ ಇದೆ, 24 hours ಸುಮ್ನೆ ವೇಸ್ಟ್. ಎಲ್ಲೆಲ್ಲೋ ಹೋಗುತ್ತೆ, ವೇಸ್ಟ್ ಲ್ಯಾಂಡ್ ಎಲ್ಲ ನೀರ್ ಬಿಡ್ತಾರೆ. ಅವ್ರಿಗೆ ಏನು ಐಡಿಯಾ ಇರಲ್ಲ, ಹೇಳಿದ್ರು ಕೇಳಲ್ಲ, ಅವ್ರದ್ದೇನೋ ಒಂಥರ ಬಿಡು ಏನೋ ನೆನ್ಕೊಳುತ್ತೆ ಅಂತೇಳಿ ವೇಸ್ಟ್. ಹಂಗಾಗಿ ಮ್ಯಾಕ್ಸಿಮಮ್ ನೀರು ಅಲ್ಲಿ ವೇಸ್ಟ್ ಮಾಡ್ತೀರ ಸರ್ ರೈತರುಗಳು. ಹೇಳ್ತಾರೆ ಒಂದ ಪೂರ್ತಿ ಕಂಪ್ಲೀಟ್ ಆಗಿ ಕಟ್ಟಿದ್ರೆ ನೀರು ಚೆನ್ನಾಗಿ ಬೆಳೆಗಳು ಮಾಡ್ತೇವೆ ಅಂತಲ್ಲ. ಇವತ್ತು ಬಂದು ನೋಡಿ ಸರ್ ನಮ್ಮೂರ್ಗೆ ಪಕ್ಕ ತೋಟ ನೋಡಿ, ಕಂಪ್ಲೀಟ್ ಆಗಿ ನೀರ್ ಕಟ್ತಾರೆ. ಅದು ವಾರಕ್ಕೊಂದ್ಸತಿ ನಾನ್ ಬಿಡೋದು, ವಾರಕ್ಕ ಅಥವಾ 15 days ಡ್ರಿಪ್ ಅಲ್ಲಿ ಬಿಡೋದು, ಕಡಿಮೆ ಡ್ರಿಪ್ ಅಲ್ಲಿ ಬಿಡ್ತೀವಿ. ನಮ್ಮ ಮರಗಳು ನೋಡಿ, ಅವ್ರ ಮರಗಳು ನೋಡ್ರಿ, ಮಿನಿಮಮ್ ಒಂದ್ ತೋಟದಲ್ಲಿ 115 gida ಇದೆ ಸರ್, 20,000 ಕಾಯಿ ಬೀಳ್ತಾವ ಸರ್ 100 ತೆಂಗಿನ ನೀರಿಗೆ. ಬಟ್ ಅವರು ಕೆಲವರು 400-500 gida ಇಟ್ಕೊಂಡು ಅಷ್ಟು ಕಾಯಿ ಕೆಡವಕ್ಕಾಗಲ್ಲ. ಡ್ರಿಪ್ ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ ಸರ್, ನೀರು ತುಂಬಾ ಸೇವ್ ಆಗತ್ತೆ, ಟೈಮು ತುಂಬಾ ಕನ್ಸ್ಯೂಮ್, ತುಂಬಾ ಸೇವ್ ಆಗತ್ತೆ. ರಾತ್ರಿ ಹೊತ್ತು ಆಗ್ಲಿ, ಬೆಳಗ್ಗೆ ಹೊತ್ತಾಗ್ಲಿ, ಕರೆಂಟು ತುಂಬಾ ಕಡಿಮೆ ಇನ್ನ ಬೇಸಿಗೆ ಇರೋದ್ರಿಂದ. ನಮಗೆ ಮೇಜರ್ ಆಗಿ ನೀರು ನಾವ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಜನವರಿಯಿಂದ ಏಪ್ರಿಲ್, ಈ 4 ತಿಂಗಳು. ಈ 4 ತಿಂಗಳಲ್ಲೇ ಮ್ಯಾಕ್ಸಿಮಮ್ ಒಂದ್ ಹಳ್ಳಿಗೆ 4-3 ಕರೆಂಟ್ ಕೊಟ್ರೆ ಹೈಯೆಸ್ಟ್. ಅದರಲ್ಲೂ ಕರೆಂಟ್ ಯಾವಾಗ್ಲೂ ಹೋಗೋದು ಬರೋದು ಮಾಡ್ತಿರತ್ತೆ. ಸೊ ಹಂಗಾಗಿ ಡ್ರಿಪ್ ಮಾಡೋದ್ರಿಂದ ನೀರು ತುಂಬಾ ಕನ್ಸ್ಯೂಮ್ ಆಗುತ್ತೆ. 2 bore ಅದೇ, 2 bore ಅಲ್ಲಿ ಇಷ್ಟೆಲ್ಲ ಮೇಂಟೈನ್ ಮಾಡ್ತೀನಿ ಸರ್. ಅದಕ್ಕೆ ಈ ಪ್ಲಾನಿಂಗ್, ಮಳೆಗಾಲ ಇರೋದ್ರಿಂದ ನೆಕ್ಸ್ಟ್ 2 bore ಮೋಟರ್ ಬಿಟ್ಕೋಬೇಕು ಅಂತ ಪ್ಲಾನಿಂಗ್ ಇದೆ. ನೀವು ಓದಿದ್ದು ಕೆಮಿಸ್ಟ್ರಿ? ಹೌದು ಸರ್, ಕೆಮಿಸ್ಟ್ರಿ ಮಾಡಿದ್ರಿ. ಕೆಮಿಸ್ಟ್ರಿಯಲ್ಲಿ ನೀವು ಓದಂತ ಕೆಮಿಸ್ಟ್ರಿ ಕೃಷಿನಲ್ಲಿ ಹೆಂಗ್ ಬಳಕೆ ಆಗ್ತದೆ? ಈಗ ಕೆಮಿಸ್ಟ್ರಿ ಅಂದ್ರೆ ಗೊತ್ತಿದೆ, ಜನರಲ್ ಕೆಮಿಸ್ಟ್ರಿ ಲ್ಯಾಬ್ಸ್ ಅಲ್ಲೂ ಕೂಡ ಕೆಮಿಕಲ್ಸ್ ಎಲ್ಲ ನಾವು ಯೂಸ್ ಮಾಡ್ತೀವಿ ಕಂಪ್ಲೀಟ್ ಆಗಿ. ಅದು ಒಂದ್ ಅನುಕೂಲ ಸರ್. ಈಗ ಓದಿದವರು ಕೃಷಿ ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ. ಬಟ್ ನನಗೆ ಅದು ಈಗ ಟೆಕ್ನಿಕಲ್ಸ್ ಎಲ್ಲ ಗೊತ್ತಾಗುತ್ತೆ. ಏನ್ ಕೆಲಸ ಮಾಡುತ್ತೆ, ಏನಕ್ಕೆ ಏನ್ ಗೊಬ್ಬರ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು, ಈ pH ಇರ್ಬೋದು, ಮೇನ್ pH ಸರ್. ಯಾವ್ದೇ ಒಂದು ಇಳುವರಿ ಬರಬೇಕು ಅಂದ್ರೆ ಸಾಯಿಲ್ pH ಮೇನ್ ಆಗುತ್ತೆ. ನ್ಯೂಟ್ರಲ್ ಇದ್ರೆ ಚೆನ್ನಾಗತ್ತೆ, ಅಸಿಡಿಕ್ ಇದ್ರೆ ಏನ್ ಮಾಡ್ಬೇಕು, ಬೇಸಿಕ್ ಇದ್ರೆ ಏನ್ ಮಾಡ್ಬೇಕು. ಸೊ ನಾನು ಓದಿರೋಂಥದ್ದು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಹೇಳ್ಬೇಕು ಅಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದ್ರೆ ಹೇಗೆ ಮಾಡೋದು ದಿಲೀಪ್? ಸಂಪರ್ಕ ಮಾಡಬೇಕು ಅಂದ್ರೆ ಮೊಬೈಲ್ ನಂಬರ್ ಇದೆ, ಬೇಕು ಅಂದ್ರೆ ತಗೊಂಡು ಏನಾದ್ರು ಡೌಟ್ ಇದ್ರೆ ಕೇಳ್ಕೋಬಹುದು. ನಿಮ್ಮ ಮೊಬೈಲ್ ಸಂಖ್ಯೆ ಬಂದು 99 7 2 7 2 8 1 8 1 3 3 2 7 2 7. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 99 7 2 8 1 3 3 2 7. ಸಂಜೆ ಹೊತ್ತು ಕಾಲ್ ಮಾಡಿದ್ರೆ ಫ್ರೀ ಇರ್ತೀನಿ, ಆಫ್ಟರ್ 5 o'clock. ಮಾರ್ನಿಂಗ್ ಟೈಮ್ ಶೆಡ್ಯೂಲ್ ಬಿಸಿ ಇರುತ್ತೆ, ಬಂದು ಕಾಲೇಜ್ ಅದು ಇದು ಅಂದ್ಕೊಂಡು. ಆಫ್ಟರ್ 5 o'clock ಮಾಡಿದ್ರೆ ಏನ್ ತೊಂದ್ರೆ ಸರ್, ಅಪ್ ಟು 10:30 to 11 ವರ್ಗೂ ಏನ್ ತೊಂದ್ರೆ. ಹಂಗೇನಾದ್ರು ಬೇಕು ಅಂದ್ರೆ, ಮಾಹಿತಿ ಬೇಕು ಅಂದ್ರೆ ನಮ್ಮ ಊರಿಗೆ ಬರ್ಬೋದು. ಸೊ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ಗಳು ಕೊಡ್ತಾ ಹೋಗ್ತೀವಿ ಸರ್. ಬೇಕು ಅಂದ್ರೆ ಒಳ್ಳೇದು ದಿಲೀಪ್. ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ತಾವು ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಇನ್ನು ಯುವಕರಾಗಿರುವಾಗಲೇ ಕೃಷಿಯು ಕೂಡ ಒಂದು ಲಾಭದಾಯಕವಾದಂಥದ್ದು, ಅಲ್ಲಿ ಲಾಭ ಅನ್ನೋಂಥದ್ದು ಇದೆ. ಅದಕ್ಕೆ ನಾವೊಂದಷ್ಟು ಕಮಿಟ್ಮೆಂಟ್ ಇರಬೇಕು, ನಾವು ಕಾಯಬೇಕು, ಮತ್ತೆ ತುಂಬಾ ಶ್ರದ್ಧೆಯಿಂದ ಕೆಲಸವನ್ನು ಮಾಡಬೇಕು. ಅವಾಗ ಕೃಷಿಯಲ್ಲಿಯೂ ಕೂಡ ಹೆಚ್ಚು ಆದಾಯವನ್ನು ಪಡೆಯಲಿಕ್ಕೆ ಸಾಧ್ಯ ಅನ್ನುವಂತಹ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ತಮ್ಮೆಲ್ಲ ಅನುಭವಗಳನ್ನು ಕೂಡ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಇದುವರೆಗೆ ಕೃಷಿ ಬದುಕಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕೆಲ್ಲಂಗೆರೆಯ ಯುವ ಕೃಷಿಕ ದಿಲೀಪ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಫಸಲ್ ಆಯ ಸುರಕ್ಷಿತ ಹೋ ಜಾಯ ಸಂಕಟ ಕೇ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ.

ನಡುವೆ ಚಂದ್ರಮನಂಥ ಚಂದನ ಮುಖ ಬೇಕ ಮಾರಿ ಮ್ಯಾಲೆ ಕ್ವಾರಿಮಿಸಿ ಹುರಿ ಮಾಡಿ ತಿರುಗಿಸಿ ಏರ್ಸಿ ನಿಂತಿರಬೇಕ ನೋಡಿದವರ ಎದೆಯು ನಡುಗಬೇಕ ನನ್ನ ಗಂಡ ಎಂಥವನಿರಬೇಕ ಎಂಥವನಿರಬೇಕ ಯವ್ವ ಎಂಥವನಿರಬೇಕ ನಾನು ಮೆಚ್ಚಿ ಮದುವೆಯಾಗುವ ಗಂಡ ಎಂಥವನಿರಬೇಕ ಯವ್ವ ಎಂಥವನಿರಬೇಕ ಹೊಸ ಹೋರಿ ಹುಡಿ ರಂಟಿಯ ಹೊಡಿಬೇಕ ಪಂಟ ಒಬ್ಬನೆ ಇರಬೇಕ ಸೊಂಟ ಕಟ್ಟು ಬಿಟ್ಟಿರಬೇಕ ಸ್ಥಿತಿಗತಿ ತಿಳ್ಕೊಂಡು ತತಿಯ ಹೋಗದಂತೆ ಬಿತ್ತು ತಳಿರಬೇಕ ಎದಿ ಉದ್ದ ಜ್ವಾಳ ಬೆಳೆಯಬೇಕ ಬಿಕೆ ಸುಮಿತ್ರ ಅವರ ಸ್ವರದಲ್ಲಿ ಜನಪದ ಗೀತೆಯನ್ನ ಕೇಳಿದ್ರಿ. ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 2.2 ಮೆಗಾಹರ್ಟ್ಸ್ಗಳು. ಮದುವೆ ದಿನ ಹತ್ರ ಬಂತು, ರೇಷ್ಮೆ ಸೀರೆಗಳನ್ನ ಎಲ್ಲಿಂದ ತರೋದು? ಸುಮಂಗಲಿ ಸಿಲ್ಕ್ಸ್ಗೆ ಹೋದ್ರೆ ಆಯ್ತು, ವೈವಿಧ್ಯಮಯ ರೇಷ್ಮೆ ಸೀರೆಗಳನ್ನ ಅವರೇ ತಯಾರು ಮಾಡಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸುಮಂಗಲಿ ಸಿಲ್ಕ್ಸ್, ದೊಡ್ಡ ಗರಡಿ ರಸ್ತೆ, ಹಾಸನ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈ ಕೊಟ್ಟಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಗೋ ಅನ್ನು 100% ಎಕ್ಸ್ಟ್ರಾ